ಒಂದು ಕುಣಿದಾಡಿ ಕೂಡಲೆ ಪ್ರೇಮ ಎನ್ನುವ ಮತಲ್ಲಿ ಎಂಥ ಮೋಡಿಯು ಪ್ರೀತಿಸಿರುವ ನಾವಿಂದು ಎಂಥ ಜೋಡಿಯು ಪ್ರೇಮ ಎನ್ನುವ ಮತಲ್ಲಿ ಎಂಥ ಜೋಡಿಯು ಪ್ರೀತಿಸಿರುವ ನಾವಿಂದು ಎಂಥ ಜೋಡಿಯು ಲಾ ಲಾ ಲಾ ಲಾ